140 ದಿನಗಳಿದ್ದೇವೆ. ನಾವು ಹಿಡುವಳಿ ಮಾಡಿದಾಗ ಈ ಸಿಗಡಿಯ ಸರಾಸರಿ ತೂಕ ಸುಮಾರು 25 ಗ್ರಾಮ್ನಷ್ಟಿದೆ. ಇದರ ಅನುಪಾತ ಎಷ್ಟಿದೆ ಅಂದರೆ 1:1.25 ಅಂದರೆ 1.25 ಆಹಾರ ತಿಂದಾಗ ಅದು 1 kg ಮಾಂಸವಾಗಿ ಪರಿವರ್ತನೆ ಆಗುತ್ತೆ. ಕೃಷಿಯಿಂದ ನಮಗೆ ನಿವ್ವಳ ಲಾಭ ಅಂತೇಳಿ 8 lakh rupees ನಾವು ಪಡಿಬಹುದಾಗಿದೆ. ಒಳ್ಳೆಯದು ಡಾಕ್ಟರ್ ಕೆ ವಿ ಬಸವಕುಮಾರ್ ಅವರೇ, ತಾವು ಇಲ್ಲಿವರೆಗೆ ಸಿಹಿ ನೀರು ಸಿಗಡಿ ಕೃಷಿ ಯಾವ ರೀತಿ ಮಾಡಬೇಕು, ಹಾಗೆ ಅದೇ ರೀತಿ ಕ್ಷಾರ ನೀರಿನಲ್ಲಿಯೂ ಕೂಡ ಸಿಗಡಿಯನ್ನು ಯಾವ ರೀತಿಯಾಗಿ ಬೆಳೆಯಬಹುದು ಮತ್ತು ಯಾವ ರೀತಿಯಾಗಿ ಆರ್ಥಿಕತೆಯನ್ನು ಹೆಚ್ಚಿಗೆ ಮಾಡಿಕೊಳ್ಬಹುದು ಅನ್ನೋದ್ರ ಬಗ್ಗೆ ವಿವರವಾಗಿ ತಿಳಿಸ್ಕೊಟ್ರಿ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಸಿಹಿ ನೀರು ಸಿಗಡಿ ಕೃಷಿ ಕುರಿತು ಡಾಕ್ಟರ್ ಕೆ ವಿ ಬಸವಕುಮಾರ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಈಗ ಜನಪದ ಸಂಗೀತದ ಕಾರ್ಯಕ್ರಮದಲ್ಲಿ ಜಕ್ಕನಾಯಕನ ಕೊಪ್ಪದಿಂದ ರಾಮಪ್ಪ, ಫಕೀರಪ್ಪ, ಮುರ್ಕಿ ಭಾವಿ ಹಾಗೂ ಮೇಳದವರಿಂದ ಭಜನಾ ಪದಗಳನ್ನು ಕೇಳೋಣಂತ. ಯಾರ ಗೋಡಾ ವೀನಾ